ಚಂದ್ರ. ಕಿಸಾನ್ ವಾಣಿ ಗ್ರಾಮಾಂತರಂಗ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪರ್ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಸಂದರ್ಶನವನ್ನು ಕೇಳೋಣ ಡಾಕ್ಟರ್ ಪಿಆರ್ ಬದರಿ ಪ್ರಸಾದ್ ಅವರೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಹುತೇಕ ಇಂದಿನ ದಿನಮಾನಗಳಲ್ಲಿ ಒಂದಿಷ್ಟು ರೈತರು ಸಮಗ್ರ ಕೃಷಿಯ ಕಡೆಗೆ ಹೆಚ್ಚು ಒತ್ತು ಕೊಡುವಂತಹ ಪ್ರಮೇಯಗಳು ಹೆಚ್ಚು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಬಹುಶಃ ಒಂದಿಷ್ಟು ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗಿರ್ತಕ್ಕಂತಹ ಕೃಷಿಕರು ಈಗ ಮತ್ತೆ ಭೂಮಿಯ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಂತಕ್ಕಂತಹ ಜಾಗೃತಿಗೆ ಬಂದು ಒಂದಿಷ್ಟು ಬಹು ಬೆಳೆಗಳನ್ನು ಬೆಳೆಯುವುದು ಮತ್ತು ಅಕ್ಕಡಿ ಸಾಲು ಬಿತ್ತನೆ ಕ್ರಮಗಳನ್ನು ಅನುಸರಿಸುವಂಥದ್ದಾಗಿರ್ಬೋದು, ಹೀಗೆ ಕೆಲವೊಂದು ಹಿಂದಿನ ಕೃಷಿ ಪದ್ಧತಿಗಳಿಗೆ ಮತ್ತೆ ಮರಳುವ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದಾರೆ. ಸರಿ, ಹಾಗಾದರೆ ಇದನ್ನ ಸಮಗ್ರ ಕೃಷಿ ಪದ್ಧತಿ ಅನ್ನುವಂಥಕ್ಕಂಥದ್ದು ಮೊದಲಿನಿಂದಲೂ ಇದೆ, ಆದರೆ ಈ ಮಧ್ಯದಲ್ಲಿ ಎಲ್ಲೋ ಅದು ಒಂದಿಷ್ಟು ಅದರ ಪ್ರಮಾಣ ಕಡಿಮೆ ಆಗಿರಬಹುದು. ಆದರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಗ್ರ ಕೃಷಿ ಪದ್ಧತಿ ಭೂಮಿಗಾಗಿ ಮತ್ತು ಅದನ್ನು ನಂಬಿಕೊಂಡಿರತಕ್ಕಂತಹ ಕೃಷಿಕರ ಬದುಕಿಗಾಗಿ ಮತ್ತು ಕೃಷಿಕರನ್ನು ನಂಬಿಕೊಂಡಿರತಕ್ಕಂತಹ ಜನಸಮುದಾಯಕ್ಕಾಗಿ ಸಮಗ್ರ ಕೃಷಿ ಪದ್ಧತಿ ಬಹಳ ಅಗತ್ಯ ಇದೆ ಅಂತಕ್ಕಂಥದ್ದು ಈಗ ಎಲ್ಲೆಡೆಯೂ ಆ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಪಿ ಆರ್ ಬದರಿ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತನಾಡಿಸೋಣ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಬಹಳ ಮುಖ್ಯವಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಚರ್ಚೆಗಳು ನಡೀತಾ ಇದಾವೆ ಸರ್, ಮತ್ತು ಸರ್ಕಾರದ ಕೃಷಿ ಇಲಾಖೆಗಳಾಗಿರ್ಬೋದು ಮತ್ತು ವಿಶ್ವವಿದ್ಯಾಲಯಗಳಾಗಿರ್ಬೋದು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಅಲ್ಲೆಲ್ಲ ಇರತಕ್ಕಂತ ತಜ್ಞರು ಸಹಿತ ಇವತ್ತು ರೈತರನ್ನ ಹೆಚ್ಚು ಹೆಚ್ಚು ಮಾತಾಡಿಸುವ ಮತ್ತು ಅವರಿಗೆ ಅರಿವು ಮೂಡಿಸುವಂತ ಕೆಲಸಗಳನ್ನು ಸಹಿತ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಕಡೆಗೆ ಸಮಗ್ರ ಕೃಷಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ಈ ಸಮಗ್ರ ಕೃಷಿ ಅನ್ನುವಂಥದ್ದು ಏನು, ಅದು ಹೇಗಿರ್ತದೆ, ಈ ಬಗ್ಗೆ ಒಂದಿಷ್ಟು ನಮ್ಮ ರೈತ ಬಾಂಧವರಿಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಖಂಡಿತವಾಗಿದೆ. ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಹೊಸ ಒಂದೇನು ಇತ್ತೀಚೆಗೆ ಬಂದಂತ ಕಾನ್ಸೆಪ್ಟ್ ಏನಲ್ಲ, ನಮ್ಮ ಜನಮಾನಸದಲ್ಲಿ ನಮ್ಮ ಕೃಷಿ ಪ್ರಾರಂಭವಾದಾಗಿನಿಂದ ನಮ್ಮ ಗ್ರಾಮೀಣರು ಇದನ್ನ ಮಾಡ್ಕೊಂಡೇ ಬಂದಿದ್ರು. ಆದ್ರೆ ಪದ್ಯ ಕೆಲವು ವರ್ಷಗಳಲ್ಲಿ ಎಂದು ಏಕ ಬೆಳೆ ಇರ್ಬೋದು ಅಥವಾ ವಾಣಿಜ್ಯ ಬೆಳೆಗಳನ್ನ ಅಥವಾ ಮಾರುಕಟ್ಟೆ ದೃಷ್ಟಿಯಿಂದ ಕೇವಲ ಒಂದು ಪದ್ಧತಿಯಾಗಲಿ, ಮತ್ತೆ ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಇರ್ಬೋದು ಅಥವಾ ಮೊದಲ ಒಂದು ಕೂಡು ಕುಟುಂಬ ಅಥವಾ ಅವಿಭಕ್ತ ಕುಟುಂಬವನ್ನು ನಾವು ಕಾಣ್ತಾ ಇದ್ದೀವಿ, ಅವರುಗಳ ವಿಭಜನೆಯಾದ ನಂತರ ಕ್ರಮೇಣ ಈ ಒಂದು ಪದ್ಧತಿ ಕಡಿಮೆ ಆಗ್ತಾ ಬಂತು. ಬಹುಶಃ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು, ಕೇವಲ ಕೃಷಿ ಒಂದೇ ಅಲ್ಲ, ಆ ಕೃಷಿಯ ಜೊತೆಗೆ ಪೂರಕವಾದಂತಹ ಇತರ ಕೃಷಿ ಚಟುವಟಿಕೆಗಳು ಅಂದ್ರೆ ತೋಟಗಾರಿಕೆ ಇರ್ಬೋದು, ಅರಣ್ಯ ಇರ್ಬೋದು, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಕೃಷಿ, ಮತ್ತೆ ಇತರ ಒಂದು ಸುಮಾರು ಒಂದು 27-28 ಘಟಕಗಳು ಪೂರಕವಾದಂತಹ ಎಲ್ಲ ಘಟಕಗಳನ್ನ ನಿರ್ಮಾಣ ಮಾಡಿಕೊಂಡು, ಅಂದ್ರೆ ಈ ಎಲ್ಲ ಘಟಕಗಳಂತಂದ್ರೇನು, ಅವನಿಗೆ ಪೂರಕವಾಗಿರಬೇಕು, ಮತ್ತೆ ಅಲ್ಲಿಯ ಪರಿಸ್ಥಿತಿಗೆ ಅದು ಹೊಂದಾಣಿಕೆ ಆಗ್ತಕ್ಕಂತ ಇರಬೇಕು. ಮತ್ತೆ ಒಂದು ಘಟಕದ ಒಂದು ಏನು ವೇಸ್ಟ್ ಅಥವಾ ತ್ಯಾಜ್ಯ ಉಳಿಯುತ್ತೆ ಅದು ಮತ್ತೊಂದು ಘಟಕಕ್ಕೆ ಕಚ್ಚಾ ವಸ್ತುವಾಗಿ ಬಳಕೆ ಆಗ್ಬೇಕು. ಸೊ ಈ ತರ ಘಟಕಗಳನ್ನ ಒಗ್ಗೂಡಿಸಿಕೊಂಡು ಮಾಡ್ತಕ್ಕಂತಹ ಒಂದು ಕೃಷಿಗೆ ನಾವು ಇವತ್ತು ಸಮಗ್ರ ಕೃಷಿ ಅಂತ ಕರಿತೀವಿ. ಇದರಲ್ಲಿ ಸುಮಾರು 28 ಘಟಕಗಳು ನಾನು ಆಗ್ಲೇ ಹೇಳ್ದಂಗೆ ಬರುತ್ತೆ. ಅದರಲ್ಲಿ ಎಲ್ಲಾ ಘಟಕಗಳನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದಿಲ್ಲ. ಒಬ್ಬ ರೈತ ಆದ್ರೂ ಅವನಿಗೆ ಅಗತ್ಯಕ್ಕೆ ತಕ್ಕಂತಂದ್ರೆ ಅವನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಘಟಕಗಳನ್ನ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈಗ ಕೆಲವು ಕಡೆ ಒಂದೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವಕ್ಕೆ ಹೆಚ್ಚು ಒಂದು ಕಾರ್ಮಿಕರ ಒಂದು ಅಥವಾ ಕೆಲಸ ಮಾಡೋರು ಬೇಕಾಗುತ್ತೆ. ಮನೆಯಲ್ಲಿ ಆ ಒಂದು ಕೆಲಸ ಮಾಡತಕ್ಕಂತ ಒಂದು ಕುಟುಂಬ ಸದಸ್ಯರ ಸಂಖ್ಯೆ ಕಡಿಮೆ ಇರಬಹುದು. ಅಂತಹ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಅಳವಡಿಸಿಕೊಳ್ಳಿ ಅಂತ ಹೇಳಿಕ್ ಆಗಲ್ಲ. ಸಾಧ್ಯವಾದಷ್ಟು ಎಷ್ಟು ಘಟಕಗಳನ್ನ ಅಳವಡಿಸಿಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಷ್ಟು. ಮತ್ತೆ ಒಂದಕ್ಕೊಂದು ಪೂರಕವಾದಂತಹ ಘಟಕಗಳನ್ನ ಅಳವಡಿಸಿಕೊಂಡು, ಉದಾಹರಣೆಗೆ ಕೃಷಿಯಲ್ಲಿ ಹಲವಾರು ತ್ಯಾಜ್ಯಗಳು ಬರುತ್ತೆ, ಕಸ ಬರುತ್ತೆ. ಸೊ ಅಂತ ಕಸವನ್ನ ನಾವು ಉಪಯೋಗಿಸ್ಕೊಂಡು ಎರೆಹುಳು ಕೃಷಿಯನ್ನ ಮಾಡಬಹುದು. ಮತ್ತೆ ಎರೆಹುಳು ಕೃಷಿ ಮಾಡ್ಬೇಕಾದ್ರೆ ನಮಗೆ ಹಸುಗಳ ಒಂದು ಸಗಣಿ ಅವಶ್ಯಕತೆ ಇದೆ. ಸೊ ಅದಕ್ಕೆ ತಕ್ಕಂತೆ ಅಂದ್ರೆ ಮನೆ ಬಳಕೆಗೂ ಆಗ್ಬೇಕು, ಮತ್ತೆ ಹೊಲಕ್ಕೆ ಗೊಬ್ಬರವೂ ಆಗ್ಬೇಕು. ಸೊ ಈ ರೀತಿಯಾಗಿ ಒಂದು ಹಸುವನ್ನ ಸಾಕಾಣಿಕೆ ಮಾಡಿದ್ದೆ ಆದ್ರೆ ಅದರಲ್ಲಿ ಬರ್ತಕ್ಕಂತ ಸಗಣಿಯನ್ನ ನಾವು ಇವತ್ತು ಆ ಒಂದು ಎರೆಹುಳ ಗೊಬ್ಬರಕ್ಕೆ ಉಪಯೋಗಿಸ್ಬೋದು. ಕೃಷಿಯ ತ್ಯಾಜ್ಯವನ್ನು ಸಹ ಅಲ್ಲಿ ಉಪಯೋಗಿಸ್ಕೊಳ್ಬಹುದು. ಈ ಒಂದು ಬಂದಂತಹ ಹೆಚ್ಚಾದಂತಹ ಎರೆಹುಳುಗಳನ್ನ ನಾವು ಅವುಗಳಿಗೆ ಆಹಾರವಾಗಿ ಅಂದ್ರೆ ಕೋಳಿಗಳನ್ನ ನಾವು ಸಾಕಿದ್ದೆ ಆದ್ರೆ ಜವಾರಿ ಕೋಳಿಗಳನ್ನ ನಾವು ಸಾಕಿದ್ದೆ ಆದ್ರೆ ಅವುಗಳಿಗೆ ಆಹಾರವಾಗಿ ಬಳಸ್ಕೊಳ್ಬಹುದು. ಅಂದ್ರೆ ಯಾವುದೇ ಒಂದು ಉತ್ಪನ್ನ ನೈಸರ್ಗಿಕವಾಗಿ ದೊರೆಯತಕ್ಕಂತಹ ಉತ್ಪನ್ನಗಳು ಎಲ್ಲೂ ನಮಗೆ ವೇಸ್ಟ್ ಅಂತ ಅನ್ನಿಸ್ಬಾರ್ದು, ಅದು ವ್ಯರ್ಥವಾಯಿತು ಅಂತ ಅನ್ನಿಸ್ಬಾರ್ದು, ಮತ್ತೊಂದು ಘಟಕಕ್ಕೆ ಅದು ಉಪಯೋಗ ಆಗ್ತಾ ಹೋಗ್ಬೇಕು. ಈಗ ನಾವು ಒಂದು ಕೋಳಿ ಸಾಕಾಣಿಕೆಯನ್ನ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂತಹ ಹಿಕ್ಕೆಗಳು ನಮ್ಮ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ರೆ ಅಲ್ಲಿ ಇರ್ತಕ್ಕಂತಹ ಮೀನುಗಳಿಗೆ ಅದು ಆಹಾರವಾಗಿ ಬಳಕೆ ಆಗ್ಬೇಕು. ಸೊ ಆ ಒಂದು ಬಂದಂತಹ ಮೀನು ರೈತನಿಗೆ ಒಂದು ಆದಾಯದ ಮೂಲ ಆಗಿರ್ಬೇಕು. ಮತ್ತೆ ಅಂತಹ ನೀರನ್ನ ನಾವು ಹೊಲಕ್ಕೆ ಹಾಯಿಸಿದಾಗ ಅವುಗಳಿಗೆ ಒಂದು ಹೆಚ್ಚಿನ ಒಂದು ಪೋಷಕಾಂಶ ದೊರೆಯುವಂತಾಗಬೇಕು. ಸೊ ಈ ರೀತಿಯಾಗಿ ಆ ಕೃಷಿಯಲ್ಲಿರ್ತಕ್ಕಂತಹ ಚಕ್ರ ಏನಿದೆ ಅದು ಒಂದಕ್ಕೊಂದು ಪೂರಕ, ಮತ್ತೆ ಯಾವಾಗ್ಲೂ ಅದು ಪರಿಸರಕ್ಕೆ ಸ್ನೇಹಿಯಾಗಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಸಮಗ್ರವಾದಂತಹ ಕೃಷಿಯನ್ನ ಅಳವಡಿಸಿಕೊಂಡು ರೈತ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಅವನಿಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ, ಮತ್ತೆ ಆರ್ಥಿಕ ಸುಸ್ಥಿರತೆ ಅಂತಕ್ಕಂಥದ್ದು ಬರಲಿಕ್ಕೆ ಸಹಾಯ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ನೀವು ಹೇಳಿದಾಗೆ ಈಗ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಎಲ್ಲವೂ ಸಹಿತ ವಿಭಕ್ತ ಕುಟುಂಬಗಳಾಗ್ತಾ ಇದಾವೆ, ಅಂದ್ರೆ ಕೂಡು ಕುಟುಂಬಗಳೆಲ್ಲ ಒಡೆದು ಹೋಗ್ತಾ ಇದಾವೆ. ಆದ್ರೆ ಸಮಗ್ರ ಕೃಷಿಗೆ ಹೆಚ್ಚಾಗಿ ಅಗತ್ಯ ಇರತಕ್ಕಂಥದ್ದು ಕೂಡು ಕುಟುಂಬದ ಅಗತ್ಯ. ಅಂದ್ರೆ ಇಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡುವಂತವರ ಸಂಖ್ಯೆ ಹೆಚ್ಚು ಬೇಕು. ಆದ್ರೆ ಇತ್ತೀಚೆಗೆ ಕುಟುಂಬಗಳು ಒಂದು ಮಿತ ಜನಸಂಖ್ಯೆಯಿಂದ ಕೂಡಿರ್ತಕ್ಕಂತಹ ಕುಟುಂಬಗಳಾಗ್ತಾ ಇದಾವೆ. ಹಾಗಾಗಿ ರೈತರು, ಇಂತಹ ಸಣ್ಣ ಕುಟುಂಬದ ರೈತರು ಸಮಗ್ರ ಕೃಷಿಯನ್ನ ಅನುಸರಿಸಬೇಕು ಅನ್ನೋದಾದ್ರೆ ಪ್ರಮುಖವಾಗಿ ಯಾವ ಯಾವ ಘಟಕಗಳನ್ನ ಉಳಿಸ್ಕೊಂಡು ನಿರ್ವಹಣೆ ಮಾಡಿಕೊಂಡು ಹೋದ್ರೆ ಸುಸ್ಥಿರವಾಗಿ ಬದುಕಬಲ್ಲ ಅಂತ? ಸರ್, ಸಮಗ್ರ ಕೃಷಿ ಅಂತಕ್ಕಂಥದ್ದು ಬಹಳ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ದೊಡ್ಡ ರೈತರಿಗೆ ಏನಾಗುತ್ತೆ, ಅವರಿಗೆ ಬಹಳಷ್ಟು ಶಕ್ತಿ ಇರುತ್ತೆ. ಒಂದು ಕಡೆ ಲಾಸ್ ಆದ್ರೂ ಸಹ ಇನ್ನೊಂದು ಉದ್ಯಮದಲ್ಲೋ ಮತ್ತೊಂದು ಕಡೆಗೆ ಒಂದು ಇತರ ಆದಾಯದ ಮೂಲಗಳಿರುತ್ತೆ. ಆದ್ರೆ ಒಬ್ಬ ಸಣ್ಣ ರೈತನಿಗೆ ಆ ತರದ ಯಾವುದೇ ಮೂಲ ಇಲ್ಲ, ಅವನಿಗೆ ಒಂದು ಸುಸ್ಥಿರತೆ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಮಗ್ರ ಕೃಷಿಯಲ್ಲಿ ಏನಾಗುತ್ತೆ, ಕೆಲವು ಮಾರ್ಪಾಡುಗಳನ್ನ ಅಂತಹ ರೈತರು ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಇವತ್ತು ಸಣ್ಣ ಅತಿ ಸಣ್ಣ ರೈತರು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಳೋದಾದ್ರೆ ನೇರವಾಗಿ ರಾಸಾಯನಿಕ ಕೃಷಿಯನ್ನ ಕೈಬಿಟ್ಟು ಸಾವಯವ ಅಥವಾ ನೈಸರ್ಗಿಕ ಕೃಷಿಯ ಕಡೆಗೆ ಅವರು ಸ್ವಲ್ಪ ಮನವೊಲಿಬೇಕಾಗುತ್ತೆ. ಅಲ್ಲೇನಾಗುತ್ತೆ, ಅವಾಗ ಹೆಚ್ಚಿಗೆ ಈ ಕಳೆನಾಶಕಗಳ ಒಂದು ಬಳಕೆ ಮಾಡೋದಾಗ್ಲಿ ಅಥವಾ ಕೀಟನಾಶಕಗಳನ್ನ ಬಳಕೆ ಮಾಡೋದಾಗ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಸಹ ನೈಸರ್ಗಿಕ ವಿಧಾನದಲ್ಲೇ ಅವರು ಮಾಡ್ಕೊಳಕ್ ಆಗೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ನೈಸರ್ಗಿಕವಾಗಿ ಈಗ ನಾವು ಉದಾಹರಣೆಗೆ ಹೇಳ್ತೀನಿ, ಒಂದು ರೈತನ ಹೊಲದಲ್ಲಿ ಒಂದು ಕೃಷಿ ಅರಣ್ಯದಲ್ಲಿ ಬೇವಿನ ಮರಗಳ ಒಂದು ಸಂಖ್ಯೆಯನ್ನ ವೃದ್ಧಿಸ್ಕೊಂಡ್ರೆ ಆ ಒಂದು ಬೇವಿನ ಬೀಜದಿಂದ ಬರತಕ್ಕಂತಹ ಕಷಾಯವನ್ನಾಗ್ಲಿ ಅಥವಾ ಬೇವಿನ ಬೀಜದಿಂದ ತೆಗೆದಂತಹ ಎಣ್ಣೆಯನ್ನಾಗ್ಲಿ ಕೀಟನಾಶಕವಾಗಿ ಉಪಯೋಗ ಮಾಡಬಹುದು. ಬಹಳ ಅತ್ಯಂತ ನೈಸರ್ಗಿಕವಾದಂತಹ ಒಂದು ಕೀಟನಾಶಕ, ಉತ್ತಮವಾದಂತಹ ಫಲಿತಾಂಶ ಇದೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮತ್ತೆ ಇಂತಹ ಸಂದರ್ಭದಲ್ಲಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಾಗ ಏನಾಗುತ್ತೆ, ಯಾವುದೇ ಒಂದು ಕೀಟನಾಶಕದ ಬಳಕೆ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಾಭಾವಿಕ ಶತ್ರುಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಒಂದು ಕೀಟವನ್ನ ಅಂದ್ರೆ ನಮ್ಗೆ ಯಾವುದು ತೊಂದರೆ ಕೊಡ್ತಾ ಇರುತ್ತೆ ಅಂತಹ ಪೀಡೆಯನ್ನ ತಿಂದು ಬರತಕ್ಕಂತಹ ಹಲವಾರು ಜೀವಿಗಳು ನಮ್ಮ ವಾತಾವರಣದಲ್ಲಿದೆ. ಉದಾಹರಣೆಗೆ ಜೇಡ ಇರ್ಬೋದು, ಗುಲ್ಗಂಜಿ ಹುಳ ಇರ್ಬೋದು, ಕೊಡತಿ ಹುಳ ಇರ್ಬೋದು, ಇಂತಹ ಹಲವಾರು ಅಂದ್ರೆ ಲೇಡಿ ಬರ್ಡ್ ಬೀಟಲ್ಸ್ ಅಂತ ಹೇಳ್ತೀವಿ, ಆ್ಯಂಟ್ ಲೈನ್ ಏರೋಪ್ಲೇನ್ ಚಿಟ್ಟೆ ಅಂತ ಹೇಳ್ತೀವಿ, ಇಂತಹ ಸಾಕಷ್ಟು ಒಂದು ನೈಸರ್ಗಿಕ ಶಸ್ತ್ರಗಳು ನಮ್ಮ ವಾತಾವರಣದಲ್ಲಿ ಇದೆ, ಪರಿಸರದಲ್ಲಿ. ಕಪ್ಪೆಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ. ಇಂತಹ ಒಂದು ಒಂದಕ್ಕೊಂದು ಇವು ಪೂರಕ. ಯಾವಾಗ ಕ್ರೀಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ಸ್ವಾಭಾವಿಕ ಶತ್ರುಗಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಇಲ್ಲಿ ತನಕ ನಮಗೆ ಒಂದು ಭಯ ಅನ್ನೋದೇನಿದೆ, ಹೆಚ್ಚು ಕೀಟನಾಶಕಗಳನ್ನ ಬಳಕೆ ಮಾಡಿದಾಗ ಕ್ರೀಡೆಗಳ ಜೊತೆಗೆ ಈ ಒಂದು ನೈಸರ್ಗಿಕ ಶತ್ರುಗಳು ಸಹ ಸಾಯ್ತವೆ ಅಂತ ಹೇಳ್ತೀವಿ. ಆದ್ರೆ ಇಂತಹ ಒಂದು ಕೃಷಿಯನ್ನ ರೈತರು ಅಳವಡಿಸ್ಕೊಂಡಾಗ ಏನಾಗುತ್ತೆ, ಅವುಗಳ ಸಂಖ್ಯೆ ಹೆಚ್ಚಾದಂತೆ ಇವುಗಳು ದ್ವಿಗುಣಗೊಳ್ತಾ ಹೋಗ್ತವೆ. ಹಾಗಾಗಿ ನ್ಯಾಚುರಲ್ ಬ್ಯಾಲೆನ್ಸ್ ಅಂದ್ರೆ ಸಮತೋಲನ, ಪರಿಸರ ಸಮತೋಲನ ತಾನಾಗೆ ಬರುತ್ತೆ ಕೆಲವು ವರ್ಷಗಳ ನಂತರ. ಅವಾಗ ಏನಾಗುತ್ತೆ, ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದ್ರೂ ಸಹ ತಾನಾಗೆ ಆ ಒಂದು ಚಟುವಟಿಕೆಗಳು ಕ್ಷೇತ್ರದಲ್ಲಿ ನಡೆಯೋದ್ರಿಂದ ಅವುಗಳ ಮೇಲೆ ಅವಲಂಬನೆ ಅಥವಾ ಕೆಲಸಕ್ಕೆ ಬಹಳ ಜನ ಬೇಕು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಈಗ ಅದೇ ರೀತಿಯಾಗಿ ಕೆಲವು ಮತ್ತಿನ್ನೊಂದು ಏನಾಗುತ್ತೆ, ಈ ಒಂದು ಈ ಸಮಗ್ರ ಕೃಷಿ ಅಂತಕ್ಕಂಥದ್ದು ವೈವಿಧ್ಯಮಯ ಕೃಷಿ. ಹೌದು, ಅಲ್ಲಿ ಕೇವಲ ಒಂದೇ ಬೆಳೆಯನ್ನು ಬೆಳಿತೀವಿ ನಾವು, ಕ್ಯಾಲೆಂಡರ್ ಪ್ರಕಾರ ಇಂತಹ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂತಹ ಒಂದು ನಿಯಮ ಇರೋದಿಲ್ಲ. ಅಲ್ಲಿ ಅರಣ್ಯ ಇರ್ಬೋದು, ಬೇರೆ ಬೇರೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ಬೆಳೆದು ಫಲ ಕೊಡ್ತಕ್ಕಂತಹ ಮರ ಗಿಡಗಳನ್ನ ಬೆಳೆಸ್ಕೊಳ್ಳೋದು ಇರ್ಬೋದು, ಮತ್ತೆ ತನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಘಟಕಗಳು. ಅಂದ್ರೆ ಈಗ ನಾವು ಏನ್ ಹೇಳ್ತೀವಿ, ತುಂಬಾ ಲಾಭವನ್ನ ಮಾಡ್ಬೇಕು ಅಥವಾ ಹೈಟೆಕ್ ಅಗ್ರಿಕಲ್ಚರ್ ಮಾಡಿದಾಗ ನಾವು ಈ ಒಂದು ಬ್ರಾಯ್ಲರ್ಸ್ ಅಥವಾ ದೊಡ್ಡ ದೊಡ್ಡ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಇಂತಹ ಪದ್ಧತಿಯಲ್ಲಿ ಜವಾರಿ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡೋದ್ರಿಂದ ಅವುಗಳ ನಿರ್ವಹಣೆ ಬಹಳ ಕಡಿಮೆ. ತನ್ನಷ್ಟಕ್ಕೆ ತಾನೇ ಹಿತ್ತಲಲ್ಲಿ ಅಡ್ಡಾಡಿ ಅವುಗಳ ಬೇಕಾದಂತಹ ಹುಳ ಉಪಡಿಯನ್ನ ಆರಿಸ್ಕೊಂಡು ತಿಂತವೆ. ಅದರಿಂದಾಗಿ ನಮ್ಮ ಬೆಳೆಗಳ ಮೇಲೆ ಬರ್ತಕ್ಕಂತಹ ಕ್ರೀಡೆಗಳು ಕಡಿಮೆ ಆಗುತ್ತೆ. ಮತ್ತೆ ರೋಗಗಳು, ಆ ಜವಾರಿ ಕೋಳಿಗಳಿಗೆ ರೋಗಗಳನ್ನು ತರಕೊಡ್ತಕ್ಕಂತ ಶಕ್ತಿ ಇರುತ್ತೆ. ನಿರ್ವಹಣೆ ಬಹಳ ಸುಲಭ, ಹೆಚ್ಚಿಗೆ ಜನ ಮಾಲ್ಗಳು ಬೇಕಂತ ಇಲ್ಲ. ಸೊ ಈ ರೀತಿಯಾಗಿ ಮತ್ತೆ ನಾವು ಒಂದು ಕೃಷಿ ಹೊಂಡದ ಮೇಲೆ ನಾವು ಒಂದು ಕೋಳಿ ಗೂಡನ್ನು ಇಟ್ಟಾಗ ಏನಾಗುತ್ತೆ, ಅವುಗಳಿಗೆ ಸ್ವಲ್ಪ ಆಹಾರವನ್ನ ನಾವು ಏನ್ ನೀಡ್ತೀವಿ ಅದರಿಂದ ಆ ಕೋಳಿಗಳು ಉಳಿತವೆ, ಮತ್ತೆ ಅದರಿಂದ ಬಿದ್ದಂತ ಹಿಕ್ಕೆಗಳು ಮೀನುಗಳಿಗೆ ನೇರವಾಗಿ ಆಹಾರ ಆಗುತ್ತೆ. ಹಾಗಾಗಿ ಅದರಲ್ಲಿ ಬೆಳೀತಕ್ಕಂತಹ ಇತರ ಹುಳ ಹುಟ್ಟೆಗಳನ್ನು ತಿಂದು ಮೀನುಗಳು ಬೆಳವಣಿಗೆ ಆಗುತ್ತೆ. ಅಲ್ಲಿ ಸಹ ನಮಗೆ ಯಾವುದೇ ಒಂದು ವಿಶೇಷ ನಿರ್ವಹಣೆ ಬೇಕಾಗುದಿಲ್ಲ. ಸೊ ಈ ರೀತಿಯಾದಂತಹ ಒಂದು ಚಟುವಟಿಕೆಯನ್ನ ನಾವು ಪ್ರಾರಂಭ ಮಾಡೋದು ರೈತನ ಕೈಯಲ್ಲಿದೆ. ಅಂದ್ರೆ ತನಗೆ ಯಾವುದು ಪರಿಶ್ರಮ ಕಡಿಮೆ ಇರುತ್ತೆ, ಯಾವುದರಿಂದ ಹೆಚ್ಚು ಲಾಭ ಆಗುತ್ತೆ, ಅಂತಹ ಪೂರಕ ಘಟಕಗಳನ್ನ ಮಾತ್ರ ರೈತ ಅಳವಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಈಗ ಈ ಸಮಗ್ರ ಕೃಷಿಯ ಪದ್ಧತಿಯನ್ನ ಅದರ ಅಗತ್ಯತೆ ಇರತಕ್ಕಂಥದ್ದು ಅದು ಸಣ್ಣ ಹಿಡುವಳಿದಾರರಿಗೆ ಅಂತ ಅಂತಕ್ಕಂಥ ಅಭಿಪ್ರಾಯ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಕೃಷಿ ಏನಿದೆ ಇವತ್ತು ಭಾರತ ದೇಶದಲ್ಲಿ, ಇದೊಂದು ಮಳೆ ಆಧಾರಿತ ಕೃಷಿ ಹೆಚ್ಚಾಗಿ. ಅಂದ್ರೆ 70%-ಕ್ಕಿಂತ ಹೆಚ್ಚು ನಮ್ದು ಮಳೆಯಾಶ್ರಿತ ವ್ಯವಸಾಯನೇ ಜಾಸ್ತಿ ಆಗುತ್ತೆ. ಮಾನ್ಸೂನ್ ಉಡನೆ ಒಂದು ಇದನ್ನ ನಾವು ಜೂಜು ಅಂತ ಕರಿಬಹುದು ನಮ್ಮ ಕೃಷಿಯನ್ನ. ಸೊ ಮಳೆ ಬಂದ್ರೆ ಒಂದು ಹೋದ್ರೆ ಹೋಯ್ತು ಅಂತ ಹೇಳ್ತೀವಿ. ನಾವು ಕೇವಲ ಒಂದೇ ಬೆಳೆ ಮೇಲೆ ನಮ್ಮ ರೈತರು ಅವ್ರ ಮೇಲೆ ಒಂದು ಡಿಪೆಂಡೆನ್ಸಿ ಬೆಳೆಸ್ಕೊಂಡ್ರೆ ಆ ಬೆಳೆ ಬಂದ್ರೆ ಹೊರತೆ ಬರ್ದಿರಲಿಲ್ಲ, ಮಳೆ ಬಂತು ಹೋಯ್ತು ಅಂತ ಹೇಳ್ತಾರೆ, ಲಾಸ್ ಆಯ್ತು ಅಂತ ಹೇಳ್ತಾರೆ, ಅಥವಾ ಸರಿಯಾಗಿ ಮೊಳಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಸೀಸನ್ ಹಾಳಾಯ್ತು ಅಂತ ಹೇಳ್ತಾರೆ. ಆದ್ರೆ ಏನಾಗುತ್ತೆ, ನಿಮ್ಗೆ ಬಹಳ ಈ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಾಗ ಅದು ಬರನೇ ಬರಲಿ ಅಥವಾ ಅತಿವೃಷ್ಟಿ ಆಗಲಿ, ಎರಡೂ ಸನ್ನಿವೇಶಗಳನ್ನ ನಾವು ಕಾಣ್ತಾ ಇರ್ತೀವಿ ರೈತರ ಜೊತೆಗೆ. ಹೆಚ್ಚು ಮಳೆ ಬಂದು ನಮ್ಮ ಕೃಷಿ ಹಾಳಾಗೋದನ್ನ ನೋಡ್ತೀವಿ, ಅಥವಾ ಮಳೆ ಬರದೇನೆ ಮರ ಬಿದ್ದು ಬೆಳೆಗಳು ಹಾಳಾಗೋದನ್ನ ನೋಡ್ತೀವಿ. ಆದ್ರೆ ಇಂತಹ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಾಗ ಯಾವ್ದಾದ್ರು ಒಂದು ಘಟಕದಲ್ಲಿ ಒಂದು ನಷ್ಟ ಉಂಟಾದ್ರೂ ಸಹ ರೈತರಿಗೆ ಇನ್ನೊಂದು ಘಟಕ ಖಂಡಿತವಾಗಿ ಕೈ ಹಿಡಲಿಕ್ಕೆ ಆಗುತ್ತೆ. ಸೊ ಈ ಸಮಗ್ರ ಕೃಷಿಯಿಂದ ರೈತನಿಗೆ ಆಗುವಂತ ಪ್ರಮುಖ ಪ್ರಯೋಜನಗಳು ಏನ್ ಸರ್? ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ ವರ್ಷ ಪೂರ್ತಿ ನಿರಂತರವಾದಂತಹ ಒಂದು ಉದ್ಯೋಗ ದೊರೆಯುತ್ತೆ ಒಂದಲ್ಲ ಒಂದು ಘಟಕದಲ್ಲಿ. ಈಗ ನಮ್ದೇನ್ ಹೇಳ್ತೀವಿ, ನಾವು ಒಂದು ನೀರಾವರಿ ಜಮೀನ್ ಇತ್ತು ಅಂತ ಹೇಳಿದ್ರೆ ವರ್ಷದಲ್ಲಿ ಸುಮಾರು 210 ದಿನಗಳ ಕಾಲ ಕೆಲಸ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ರೈತರಿಗೆ. ಅದೇ ನಾವು ಕುಷ್ಕಿ ಜಮೀನಿನಲ್ಲಿ ಒಬ್ಬ ರೈತನಿಗೆ ಸುಮಾರು 160 ದಿವಸಗಳ ಕಾಲ, ಬಹಳ ಅಂತ ಹೇಳಿದ್ರೆ 150-160 ದಿವಸಗಳು ಮಾತ್ರ ಆತನಿಗೆ ಕೆಲಸ ಇರುತ್ತೆ. ಉಳಿಕೆ ಅವಧಿಯಲ್ಲ ಮತ್ತ ಯಾವುದೇ ಕೆಲಸ ಇಲ್ಲದೆ ನಿರುದ್ಯೋಗಿ ಅಂತಾನೆ ಹೇಳ್ಬೋದು ಕೃಷಿಯಲ್ಲಿ ಕೆಲವು ಕಡೆ. ಆ ರೀತಿಯಾದಂತಹ ಜೀವನ ನಮ್ಮಲ್ಲಿ ನಾವು ಕಾಣ್ತೀವಿ. ಆದ್ರೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಾಗ ವರ್ಷ ಪೂರ್ತಿ ಒಂದಲ್ಲ ಒಂದು ಉದ್ಯೋಗ ಇದ್ದೇ ಇರುತ್ತೆ, ನಿರಂತರವಾದಂತಹ ಉದ್ಯೋಗ ಇರುತ್ತೆ. ಎರಡನೇದಾಗಿ ನಾವು ಯಾವುದೇ ಒಂದು ಏಕ ಬೆಳೆ ಅಥವಾ ಆತರ ಡಿಪೆಂಡ್ ಆದಾಗ ಏನಾಗುತ್ತೆ, ಆ ಒಂದು ಬೆಳೆ ಬಂದಾಗಷ್ಟೇ ನಾವು ದುಡ್ಡನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಆದಾಯವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಸಮಗ್ರ ಕೃಷಿಯಲ್ಲಿ ಆತರ ಅಲ್ಲ, ಪ್ರತಿನಿತ್ಯ ಸಹ ದುಡ್ಡು ನೋಡ್ಬೋದು. ಒಬ್ಬ ರೈತ ಮನಸ್ಸು ಮಾಡಿದ್ರೆ ಪ್ರತಿನಿತ್ಯ, ಉದಾಹರಣೆಗೆ ಒಂದು ಕೋಳಿಯನ್ನ ಸಾಕಾಣಿಕೆ ಮಾಡೋದ್ರಿಂದ ಪ್ರತಿ ದಿವಸ ಅದ ಒಂದು ಮೊಟ್ಟೆಯನ್ನ ಮಾರಾಟ ಮಾಡಿ ಅವನ ಅಗತ್ಯವನ್ನ ತುಂಬಿಸ್ಕೊಳ್ಬಹುದು. ಅದೇ ಹಾಲನ್ನ ಮಾಡಿದ್ರೆ ಪ್ರತಿ ದಿವಸ ಅಥವಾ ವಾರಕ್ಕೊಮ್ಮೆ ಅದನಿಗೆ ರೊಕ್ಕ ಸಿಗುತ್ತೆ. ಕರಿಬೇವು ನಿಂಬೆ ಈ ತರದ ಬೆಳೆಗಳನ್ನ ಬೆಳೆದಾಗ ಪ್ರತಿ 15 ದಿವಸಕ್ಕೊಂದ್ಸರಿ ಆತ ಒಂದು ಆದಾಯವನ್ನ ಪಡ್ಕೊಳ್ಬಹುದು. ಹಣ್ಣಿನ ಬೆಳೆಗಳನ್ನ ಬೆಳೆದರೆ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೆ ಒಂದಲ್ಲ ಒಂದು ಹಣ್ಣು ಫಲ ಬಿಡ್ತಾ ಇರುತ್ತೆ ನಿರಂತರವಾಗಿ. ಈ ತರದ ಒಂದನ್ನ ಬಳಸ್ಕೊಳ್ಬಹುದು. ಮತ್ತೆ ಈ ಆನ್ಯುವಲ್ ಕ್ರಾಪ್ಸ್ ಅಂದ್ರೆ ವಾರ್ಷಿಕ ಬೆಳೆಗಳನ್ನ ಬೆಳೆದಾಗ ಪ್ರತಿ 5 ತಿಂಗಳಿಗೊಮ್ಮೆ ಆತ ಹಣ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಕುರಿ ಸಾಕಾಣಿಕೆಯಿಂದ ಪ್ರತಿ 3 ತಿಂಗಳಿಗೆ ಮತ್ತು ಜೇನು ಸಾಕಾಣಿಕೆಯಿಂದ ಪ್ರತಿ 3 ತಿಂಗಳಿಗೆ ಈ ರೀತಿಯಾಗಿ ಒಂದು ಹಣದ ಆರ್ಥಿಕ ಒಂದು ವಹಿವಾಟನ್ನ ಆತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಸಮಯದ ನಿರ್ವಹಣೆ ಸಮಸ್ಯೆ ಹೆಚ್ಚಾಗ್ಲಿಕ್ಕಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಒಂದೊಂದು ಘಟಕಗಳು ಯಾವಾಗ್ಲೂ ಒಂದೇ ಸಮಯದಲ್ಲಿ ಅಥವಾ ಒಂದೇ ದಿನಮಾನಗಳಲ್ಲಿ ಕೆಲಸದ ನಿರ್ವಹಣೆ ಆಗೋದಿಲ್ಲ, ಅಗತ್ಯ ಇರೋದಿಲ್ಲ. ಇದು ಒಂದಾದ ನಂತರ ಒಂದು ಚಟುವಟಿಕೆಗಳು ನಿರಂತರವಾಗಿ ಸಾಗ್ತಾ ಇರ್ತದೆ, ವರ್ಷ ನಂತರ ನಡೀತಾ ಇರುತ್ತೆ. ವರ್ಷ ಅಂದ್ರೆ ಏನಾಗುತ್ತೆ ಇಲ್ಲಿ, ಆ ಒಂದು ರೈತ ಅವನ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತೀವಿ, ಯಾವ ತರ ಆ ಒಂದು ಕೃಷಿಯನ್ನ ಅವರು ಏರ್ಪಡಿಸ್ತಾರೆ ಅದಕ್ಕೆ ಪೂರಕವಾಗಿ ಅವರ ಒಂದು ಸಮಯವನ್ನ ಅವ್ರು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಸರ್ ಈಗ ಒಂದು ತಲೆಮಾರು ಸರ್, ಅಂದ್ರೆ ಈಗ ನಾವು ನಮ್ಮ ತಂದೆ ಅಥವಾ ಅಜ್ಜನವ್ರನ್ನ ಹೋಲಿಕೆ ಮಾಡ್ಕೊಂಡ್ರೆ ನಾವು 3rd generation ಅಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ನಮ್ಮ ವಯಮಾನದವರು, ನಮ್ಮ ವಯಮಾನದ ಕೃಷಿಕರು 3rd generation ಅವರು. 1st generations ಇದನ್ನೆಲ್ಲ ಮೊದಲು ಅನುಭವಿಸಿದ್ದಾರೆ, 2nd generations ಒಂದಿಷ್ಟು ಕಳೆದುಕೊಂಡು ಅದ್ರ ಜೊತೆಗೆ ಇದ್ರು ಅಂತ. ಆದ್ರೆ 3rd generation ಏನಿದೆಯಲ್ಲ, ಸಂಪೂರ್ಣವಾಗಿ ಈ ಸಮಗ್ರ ಕೃಷಿಯನ್ನ ಅದರಿಂದ ಹೊರಗೆ ಬಂದಿರತಕ್ಕಂತ ಪ್ರಮಾಣ ಜಾಸ್ತಿ ಇದೆ. ಆದ್ರೆ ಈಗ ಬದುಕಿನ ತುಂಬಾ ಸಂದಿಗ್ಧ ಪರಿಸ್ಥಿತಿಗಳು ಹೋಗ್ತದೆ. ಇವತ್ತು ಕರೋನಾದಂತಹ ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ಆರ್ಥಿಕ ಬಿಕ್ಕಟ್ಟುಗಳು ಬಂದಾಗೆ ಈಗ ಮತ್ತೆ ಹಿಂದಕ್ಕೆ ಹೋಗುವಂತ ಒಂದು ವ್ಯವಧಾನವನ್ನ ನಮ್ಮ 3rd generation ಅದನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಹೇಳ್ತೀವಿ. ಹೌದು, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತೀವಿ. ಹೌದು, ಈಗ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ಮತ್ತೆ ಒಂದು ಪುರಾತನ ಯುಗಕ್ಕೆ ಹೋಗ್ಬೇಕಂತಲ್ಲ, ಅವತ್ತಿನ ಕೃಷಿಗೆ ಮತ್ತೆ ಇವತ್ತಿನ ಕೃಷಿಗೆ ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ಗಮನಿಸಬೇಕಾಗುತ್ತೆ. ಹೌದು, ಅವತ್ತು ನಮ್ಮಲ್ಲಿ ಕೃಷಿ ಏನಿತ್ತು, ನಾವೆಲ್ಲ ಬಹಳ ಸಾಧಾರಣವಾಗಿ ಕೇಳಿದೀವಿ, ಯಾರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತ ಮಕ್ಕಳನ್ನ ಕೃಷಿಗೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ವಿ. ಹೌದು, ಆದ್ರೆ ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ, ಯಾರಿಗೆ ವಿದ್ಯೆ ಇದೆಯೋ ಅವ್ರು ಕೃಷಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವತ್ತು ಹೌದು, ಅವತ್ತು ಒಂದು ಕೃಷಿಯನ್ನ ಮಾಡ್ಬೇಕಾದ್ರೆ ಬಹಳಷ್ಟು ಶ್ರಮ ಇತ್ತು, ಎಲ್ಲ ಮತ್ತೆ ಮಾನವ ಶ್ರಮ ಇರ್ಬೋದು ಅಥವಾ ಜಾನುವಾರುಗಳನ್ನ ಉಪಯೋಗಿಸಿ ಮಾಡ್ತಕ್ಕಂತ ಕೃಷಿ ಈ ತರ ಎಲ್ಲ ಇತ್ತು. ಇವತ್ತು ಸಣ್ಣ ಸಣ್ಣ ಯಂತ್ರೋಪಕರಣಗಳ ಆವಿಷ್ಕಾರ ಆಗಿದೆ, ಮತ್ತು ಇವತ್ತು ರೈತನಿಗೆ ತನಗೇನ್ ಬೇಕು ಅಂತಹ ಉಪಕರಣಗಳನ್ನ ತಾನೇ ತಯಾರು ಮಾಡ್ಕೊಳ್ತಕ್ಕಂತಹ ಒಂದು ಕಲೆ ಸಿಗ್ತಿದೆ. ಅವತ್ತಂತಹವೆಲ್ಲ ಅವಕಾಶಗಳಿರ್ಲಿಲ್ಲ ಅಥವಾ ಅನುಕೂಲಗಳಿರ್ಲಿಲ್ಲ. ಮತ್ತೆ ಇವತ್ತು ಯಾವುದೇ ಒಂದು ಈಗ ಎಲ್ಲವನ್ನ ರೈತ ಇವತ್ತು ಸಮಗ್ರ ಕೃಷಿ ಇವತ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಪುರಾತನವಾಗಿ ಅದನ್ನ ಅಜ್ಜ ಮಾಡ್ದಂಗೆ ಕೃಷಿ ಮಾಡ್ಬೇಕಂತ ಇಲ್ಲ. ಇವತ್ತು ಆ ಎಷ್ಟೋ ಕೃಷಿ ಕೆಲಸಗಳನ್ನ ಈ ಯಂತ್ರಗಳು ಬಂದು ಸುಲಭ ಮಾಡಿದೆ. ಹೌದು, ಸೊ ಅಂತಹ ಯಾಂತ್ರೀಕರಣಗಳನ್ನ ಸಹ ರೈತ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಅವನಿಗೆ ಕೃಷಿ ಅಂತಕ್ಕಂಥದ್ದು ಒಂದು ಬೇರೆ ಚಟುವಟಿಕೆಗಳ ತರ ಅಥವಾ ಈಗ ನಾವೇನ್ ಹೇಳ್ತೀವಿ ಆಫೀಸ್ ಕೆಲಸ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆ ತರದ ಒಂದು ಲೀಲಾ ಜಾಲವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಇವತ್ತು ನಾವು ಸಾಕಷ್ಟು ಜನ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಥವಾ ನೆರೆಯ ಬಳ್ಳಾರಿ ಜಿಲ್ಲೆಯಲ್ಲೆಲ್ಲ ನಾವು ನೋಡ್ತಾ ಇದೀವಿ, ಸಾಕಷ್ಟು ಜನ ಈ ಒಂದು ಕರೋನಾ ಬಂದಾಗ ವರ್ಷಾನುಗಟ್ಟಲೆಯಿಂದ ಹಳ್ಳಿಗಳಿಗೆ ಬಂದು ಕೃಷಿಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅದರಲ್ಲಿ ಯಶಸ್ಸನ್ನು ಸಹ ಅವ್ರು ಕಾಣ್ತಾ ಇದ್ದಾರೆ, ಯಾಕಂದ್ರೆ ಅವರಿಗೆ ಹಲವಾರು ಇವತ್ತು ಓದೋದಕ್ಕೆ ಅಥವಾ ಅದನ್ನ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೊಸ ಹೊಸ ತಳಿಗಳನ್ನ ಅಥವಾ ಜವಾರಿ ತಳಿಗಳನ್ನ ಹಾಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂತಹ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಈ ತರದ ಜ್ಞಾನ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಪಡೀಲಿಕ್ಕೂ ಸಹ ಅವರಿಗೆ ಇವತ್ತು ಸಾಧ್ಯ ಆಗ್ತಾ ಇದೆ. ಅದೇ ಈಗ ನನ್ನ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಅದೇ. ಈಗ ಈ 3ನೇ ತಲೆಮಾರಿನ ಯುವಕರು, ಕೃಷಿಕರು ಮತ್ತು ವಿದ್ಯಾವಂತರು ಇರೋದ್ರಿಂದ ಇವರು ಈ ಸಮಗ್ರ ಕೃಷಿಯನ್ನು ಅನುಸರಿಸಬೇಕು ಅನ್ನೋದಾದ್ರೆ ಅವರಿಗೆ ಯಾವ ಸೂಚನೆಗಳನ್ನ ಅವ್ರು ಅನುಸರಿಸಬೇಕು ಅಂತ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳಿ ಸರ್. ಸರ್, ಖಂಡಿತವಾಗಿ ಇವತ್ತು ಏನು ಹೊಸದಾಗಿ ಕೃಷಿಗೆ ಬರ್ತಾ ಇದಾರೆ ಅವರಿಗೆ ಒಂದು ಕಿವಿ ಮಾತು ಏನಂತಂದ್ರೆ, ಇವತ್ತು ಒಂದೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಮಟ್ಟದಲ್ಲಿ ಸಾಕಷ್ಟು ಜನ ಪ್ರಗತಿಯನ್ನ ಹೊಂದಿರತಕ್ಕಂತಹ ಅಭಿವೃದ್ಧಿಯನ್ನ ಸಾಧಿಸಿರ್ತಕ್ಕಂತಹ ಹಲವಾರು ಕೃಷಿಕರಿದ್ದಾರೆ. ಅವರನ್ನ ನಾವು ಇವತ್ತು ಬೇರೆ ಎಲ್ಲದರಲ್ಲೂ ಯಾವ ತರ ರೋಲ್ ಮಾಡಲ್ ಅಂತೇಳಿ ಒಬ್ಬೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ. ಸಿನಿಮಾದ ರಂಗದಲ್ಲಿರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಇತರ ವೃತ್ತಿ ರಂಗಗಳಲ್ಲಿರ್ಬೋದು, ಅದೇ ತರ ಕೃಷಿ ರಂಗದಲ್ಲೂ ಸಹ ಸಾಕಷ್ಟು ಜನ ಇವತ್ತು ಯಶಸ್ವಿ ರೈತರನ್ನ ನಾವು ಕಾಣ್ತೀವಿ. ಅಂತಹ ರೈತರನ್ನ ದಯವಿಟ್ಟು ಇವರು ಸಂದರ್ಶಿಸ್ಬೇಕು. ಮೊದಲು ಯಾವುದೇ ಒಂದು ಕೃಷಿಗೆ ಧುಮುಕಕ್ ಮುಂಚೆ ಅವರನ್ನ ಸಂದರ್ಶಿಸಿ ತನಗೆ ಸೂಕ್ತ ಆಗಿರ್ತಕ್ಕಂತಹ ಒಂದು ಕೃಷಿಯ ಪದ್ಧತಿ ಯಾವುದು, ಅದು ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಇರ್ಬೋದು, ಅಥವಾ ಜಾನುವಾರು ಆಧಾರಿತ ಕೃಷಿ ಇರ್ಬೋದು, ಪುಷ್ಪ ಕೃಷಿ ಇರ್ಬೋದು, ಹೀಗೆ ವೈವಿಧ್ಯಮಯ ಕೃಷಿಗಳಲ್ಲಿ ತನಗೆ ಸೂಕ್ತ ಆಗ್ತಕ್ಕಂತಹ ಒಂದು ಕೃಷಿ ಪದ್ಧತಿಯನ್ನ ಆಯ್ಕೆ ಮಾಡಿಕೊಂಡು ಅದರ ಒಳಿತು ಕೊಡುಕುಗಳನ್ನ ಅವ್ರ ಜೊತೆ ಸಂವಾದ ಮಾಡಿ ಚರ್ಚೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಂತರ ತನ್ನ ಪ್ರಯೋಗವನ್ನ ಪ್ರಾರಂಭ ಮಾಡಬೇಕು. ಒಂದು ಅಥವಾ ಎರಡ್ ಸಲ ಅದು ಫೇಲ್ ಆಗ್ಬೋದು. ಯಾಕಂದ್ರೆ ಯಾವುದೇ ಒಂದು ಹೊಸದಾಗಿ ನಾವು ಪ್ರಾರಂಭ ಮಾಡಿದಾಗ್ಲೂ ಸಹ ಸೋಲು ಗೆಲುವು ಎರಡು ಇದ್ದೇ ಇರುತ್ತೆ. ಎದೆ ಗುಂಡದೆ ಆ ಒಂದು ಚಟುವಟಿಕೆಯನ್ನ ನಿರಂತರವಾಗಿ ಅವರು ನಡೆಸ್ಕೊಂಡು ಹೋಗಿದ್ದೇ ಆದ್ರೆ ಖಂಡಿತವಾಗಿ ಅವರು ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಾಕಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಇಲಾಖೆಯಿಂದ ಹಲವಾರು ಜನ ರೈತರ ಒಂದು ಯಶೋಗಾಥೆಗಳು ಬರ್ತಾ ಇರುತ್ತೆ. ಅಂತಹ ಯಶೋಗಾಥೆಗಳನ್ನ ಆಧಾರವಾಗಿ ಇಟ್ಕೊಂಡು ಅಂತಹ ರೈತರನ್ನು ನೇರವಾಗಿ ಅವರ ಹೊಲಗಳಿಗೆ ಹೋಗಿ ಭೇಟಿಯಾಗಬೇಕು. ಅಂತಹ ರೈತರ ಗುಂಪುಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಾಟ್ಸಪ್ ಗುಂಪುಗಳಿವೆ. ಅಂತಹ ಗುಂಪುಗಳಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆ ಮಾಡಿ ಸೊ ಅಂತಹ ಒಂದು ಅಗತ್ಯವಾದಂತಹ ಮಾಹಿತಿಯನ್ನ ಪಡ್ಕೊಂಡ್ರೆ ಖಂಡಿತವಾಗಿ ಅವರು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೇದು ಸರ್. ನೀವು ಕೇವಲ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರೋದಷ್ಟೇ ಅಲ್ಲದೇನೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂತ ಬದಲಾವಣೆಯನ್ನ ರೈತರಲ್ಲಿ ಮೂಡಿಸ್ತಾ ಇದ್ದೀರಿ, ರೈತರನ್ನ ಸಂಘಟಿಸ್ತಾ ಇದ್ದೀರಿ. ಅವರ ಉತ್ಪಾದನೆಗಳಾಗಿರ್ಬೋದು, ಅವರು ಕೃಷಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ರಿ, ಸಲಹೆ ಮಾರ್ಗದರ್ಶನಗಳನ್ನೆಲ್ಲ ಕೊಡ್ತಾ ಇದ್ರಿ, ಮತ್ತು ರೈತರದಾಗಿರ್ತಕ್ಕಂತ ಒಂದು ಮಾರುಕಟ್ಟೆಯನ್ನೆಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದಿರಿ. ಇವತ್ತು ತುಂಬಾ ಜನ ರೈತರು ನಿಮ್ಮ ಮಾರ್ಗದರ್ಶನದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನ ಅನುಸರಿಸೋದ್ರ ಮೂಲಕ ಸದೃಢರಾಗಿದ್ದಾರೆ. ನಿಮ್ಮ ಈ ಕ್ರಿಯಾಶೀಲತೆಗೆ ಮತ್ತು ನಿಮ್ಮ ಈ ಮಾರ್ಗದರ್ಶನಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕಿಸಾನ್ ವಾಣಿ ಗ್ರಾಮ ತರಂಗದ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗಾಗಿ ಸಮಗ್ರ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಇಂತಹ ಹಲವಾರು ಕೃಷಿ ಪದ್ಧತಿಗಳ ನವೀನತೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಯಶಸ್ವಿಯಾಗಿ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತೀನಿ. ನಮಸ್ಕಾರ ಸರ್. ಧನ್ಯವಾದಗಳು. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಸಂದರ್ಶನವನ್ನು ಕೇಳಿದೆವು ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್ ಅವರಿಂದ. ಇನ್ನು ಮುಂದೆ ರೈತರಿಗೆ ಸಲಹೆ ಕೇಳೋಣ. ಅದಕ್ಕೂ ಮುಂಚೆ ಕೆಲವು ಕೃಷಿ ಪ್ರಕಟಣೆಗಳನ್ನು ಕೇಳೋಣಂತೆ. ಕಿಸಾನ್ ಭಾಯಿಯೋ ಎಂಬ ಬಹನು ಆಪ್ಕೆ ಧ್ಯಾನ್ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಫ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, ಜಿಸ್ಮೇ ಕಿಸಾನೋ ಕೋ ಬಹುತ್ ಕಮ್ ಪ್ರೀಮಿಯಂ ದೇನಾ ಹೈ. ಯೇ ಜೊ ಖರೀಫ್ ಕಾ ಭೀ ಫಸಲ್ ಆಯಾ ಹೈ ಉಸ್ಮೇ ಕಿಸಿ ಭೀ ಫಸಲ್ ಕೆ ಲಿಯೆ 2% ಹೈ, ರಬ್ಬಿ ಮೇ 1.5% ಹೈ, ಔರ್ ಬಾಗವಾನಿ ಔರ್ ವಾಣಿಜ್ಯಿಕ ಫಸಲೋ ಕೆ ಲಿಯೆ ಪ್ರೀಮಿಯಂ ದರ್ ಅಧಿಕತಮ 5% ಹೈ. ಜ್ಯಾದಾತರ್ ರಾಜ್ಯ ಸರ್ಕಾರೋನೆ ಖರೀಫ್ ಫಸಲೋ ಕಾ ಬೀಮಾ ಕರಾನೆ ಕಿ ಅಂತಿಮ ತಿಥಿ 31 ಜುಲೈ 2016 ತಯ ಕಿ ಹೈ. ಆಪ್ ಸಭಿ ಕಿಸಾನ್ ಭಾಯಿಯೋ ಸೇ ಮೇರಿ ವಿನಂತಿ ಹೈ ಕಿ ಆಪ್ ಅಪ್ನೆ ನಿಕಟತಮ ಬ್ಯಾಂಕ್, ಕೃಷಿ ಸಹಕಾರಿ ಸಮಿತಿ ಯಾ ಬೀಮಾ ಏಜೆಂಟ್ ಕೆ ಮಾಧ್ಯಮ ಸೇ ಅಪ್ನೆ ಫಸಲೋ ಕಾ ಬೀಮಾ ಅಂತಿಮ ತಿಥಿ ಕೆ ಅಂದರ್ ಅವಶ್ಯ ಕರಾಯೆ. 31 ಜುಲೈ ಅಂತಿಮ ತಿಥಿ ಹೈ, ಮೇರಿ ವಿನಂತಿ ಹೈ ಕಿ ನಿಶ್ಚಿತ ರೂಪ ಸೇ ಉಸ್ಕೆ ಪಹಲೆ ಆಪ್ ಅಪ್ನೆ ಫಸಲ್ ಕಾ ಬೀಮಾ ಜರೂರ್ ಕರಾಯೆ. ಯೇ ಆಜಾದಿ ಕೆ ಬಾದ್ ಮೇ ಸಮಜ್ತಾ ಹೂಂ ಕಿ ದೇಶ್ ಕೆ ಕಿಸಾನ್ ಭಾಯಿಯೋ ಕೆ ಕಲ್ಯಾಣ ಕೆ ಲಿಯೆ ಸಬ್ಸೆ ಬಡಿ ಯೋಜನಾ ಹೈ, ಇಸ್ ಯೋಜನಾ ಸೇ ವಂಚಿತ್ ನ ರಹೆ. ಆಪ್ ಅವಶ್ಯ 31 ಜುಲೈ ಕೆ ಪಹಲೆ ಅಪ್ನೆ ಫಸಲ್ ಕಾ ಬೀಮಾ ಕರಾ ಲೇ. प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूं. आपको मालूम होगा कि मोदी सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं. उसमें से एक है सॉयल हेल्थ कार्ड. इस योजना में पहले मिट्टी के नमूनों की जांच होती है, फिर खेत में खाद और

ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ. ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ, ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ. ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ, ಬಡ ಬೆಳೆಗಾರನ ಗೋಣು ಮುರಿಯುತ್ತೈತೆ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತೆ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತೆ ಮಲ್ಲಿಗೆ ಬೇರಿನ ಮ್ಯಾಗ, ಅರಳತೈತೆ ಮಲ್ಲಿಗೆ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು